ಬೇಸಾಯ ಶಾಸ್ತ್ರಜ್ಞರು, ಇದೇನು ಹೊಸದೇನಲ್ಲ, ನಮ್ಮ ತಾತ ಮುತ್ತಾತಂದರು ಮಾಡಿಕೊಂಡಿರೋ ಒಂದು ಪದ್ಧತಿನೇ ಇದು, ಸಮಗ್ರ ಕೃಷಿ ಪದ್ಧತಿ. ತಾವಿವತ್ತು ಇದ್ರ ಬಗ್ಗೆನೇ ಒಂದು ರೀತಿ ಏನು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ವೈಜ್ಞಾನಿಕವಾಗಿ ಒಂದು ಸಂಶೋಧನೆ ಮಾಡಿ ಕೆಲವೊಂದು ಮಾಹಿತಿಯನ್ನು ಹೊರಗಡೆ ತಂದಿದ್ದಾರೆ, ಸಂಶೋಧನಾ ಮಾಹಿತಿ, ಅದನ್ನು ನಮ್ಮ ರೈತ ಬಾಂಧವರ ಜೊತೆ ತಾವಿವತ್ತು ಹಂಚಿಕೋಬೇಕು. ಖಂಡಿತ. ಮೊದಲಿಗೆ ಈ ಸಮಗ್ರ ಕೃಷಿ ಪದ್ಧತಿ ಅಂದರೆ ಏನು ಅಂತ ಒಂದು ಸರಳವಾದ ಪರಿಚಯ ಮಾಡಿಕೊಡ್ತೀರ ನಮ್ಮ ಎಲ್ಲ ರೈತರಿಗೆ? ಹೊಸದಾಗಿ ಸಮಗ್ರ ಕೃಷಿ ಅಂತ ಏನು ಹೇಳೋಂಥ ಏನು ಬಹುಶಃ ಅವಶ್ಯಕತೆ ಕಾಣಲಾರದು. ಯಾಕೆಂತಂದರೆ ಮೂಲತಃ ನಾವೆಲ್ಲರೂ ಕೂಡ, ನಮ್ಮ ರೈತರೆಲ್ಲರೂ ಕೂಡ ಅವರೆಲ್ಲರೂ ಸಮಗ್ರ ಕೃಷಿಕರು, ಅವರೆಲ್ಲರೂ ಸಾವಯವ ಕೃಷಿಕರು ಮೂಲತಃ. ಹೌದು. ಆದರೆ ಕಾಲಾನುಕ್ರಮದಲ್ಲಿ ಯಾವಾಗ ಕೃಷಿ ಒಂದು ಉದ್ಯಮದ ರೂಪವನ್ನ ಪಡ್ಕೊಳ್ತೋ ಆಗಿನಿಂದ ಕೆಲವಾರು ಸಂದರ್ಭಗಳಲ್ಲಿ ರೈತರು ಈ ಸಮಗ್ರ ಕೃಷಿಯಿಂದ ಮತ್ತೆ ಸಾವಯವ ಕೃಷಿಯಿಂದ ಅನಿವಾರ್ಯವಾಗಿ ವಿಮುಖರಾಗಿದ್ದಾರೆ. ಅಂದ್ರೆ ಈಗ ಸ್ವಾತಂತ್ರ್ಯದ ಪ್ರಾರಂಭದಲ್ಲಿ ಹೌದು ನಮ್ಮಲ್ಲಿ ಆಹಾರದ ಕೊರತೆ ಇತ್ತು. ಹೌದು. ಅಂತ ಸಂದರ್ಭದಲ್ಲಿ ಆಹಾರೋತ್ಪಾದನೆಯನ್ನು ಹೆಚ್ಚುವಂತ ಸಲುವಾಗಿ ನಾವು ಆಧುನಿಕ ಕೃಷಿ ಪದ್ಧತಿಗಳನ್ನು ಮೊರೆ ಹೋಗಿ ಹೆಚ್ಚೆಚ್ಚು ಉತ್ಪಾದನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದಾದ್ಮೇಲೆ ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳನ್ನು ನಮ್ಮ ರೈತ ಬಾಂಧವರು ಸ್ವಲ್ಪ ಕೈಬಿಟ್ಟಿದ್ದಾವೆ. ಅವರ ಮುಖ್ಯ ಉದ್ದೇಶ ಏನಾಗ್ಬಿಟ್ಟಿದೆ, ಇವತ್ತು ಹೆಚ್ಚಿನ ಇಳುವರಿಯನ್ನು ತಗೊಳ್ಬೇಕು, ಹೆಚ್ಚಿನ ಆದಾಯವನ್ನು ಗಳಿಸಬೇಕು, ಕೃಷಿಗೆ ಒಂದು ಉದ್ಯಮದ ರೂಪ ಸಿಕ್ಕಾಗ ಈ ತರದ ಒಂದು ನಮ್ದೇನು ಜೀವನಾಧಾರವಾಗಿರ್ತಕ್ಕಂಥ ಏನು ಕೃಷಿ ಏನಿತ್ತು, ಸಮಗ್ರ ಕೃಷಿ ಅಂತ ಏನಿತ್ತು, ಅದು ಇವತ್ತು ತಕ್ಕಮಟ್ಟಿಗೆ ಬೇರೆ ರೂಪವನ್ನು ಪಡ್ಕೊಳ್ತದೆ. ಅದಕ್ಕೂ ಕೂಡ ನಾವು ರೈತರಿಗೆ ಅದೊಂದು ವೈಜ್ಞಾನಿಕ ಚೌಕಟ್ಟಿನಲ್ಲಿ ಅದನ್ನು ಹೇಳಬೇಕು ಅಂತಂದ್ರೆ, ಈ ಸಮಗ್ರ ಕೃಷಿ ಅಂತಂದ್ರೆ ಏನು, ರೈತರು ಸಾಮಾನ್ಯವಾಗಿ ಬೆಳೆಗಳನ್ನು ಬೆಳೀತಾ ಇರ್ತಾರೆ, ಆ ಬೆಳೆಗಳ ಜೊತೆಯಲ್ಲಿ ಪರಸ್ಪರ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂತಹ ಕೃಷಿಯ ಉಪಕಸುಬುಗಳನ್ನ ಅಳವಡಿಸ್ಕೊಳ್ಬೇಕು. ಅದರಿಂದ ಒಂದು ಉಪಕಸುಬಿನಲ್ಲಿ ಸಿಗ್ತಕ್ಕಂತಹ ತ್ಯಾಜ್ಯ ವಸ್ತುಗಳನ್ನ, ಅನುಪಯುಕ್ತ ಅಂತ ಏನ್ ಅನ್ಕೊಳ್ತೀವಿ ತ್ಯಾಜ್ಯ ವಸ್ತುಗಳನ್ನ, ಅದನ್ನ ಇನ್ನೊಂದು ಉಪಕಸುಬಿನಲ್ಲಿ ಅದನ್ನ ಮರುಬಳಕೆ ಮಾಡಬೇಕು. ಈ ರೀತಿ ಮರುಬಳಕೆ ಮಾಡೋದ್ರಿಂದ ಏನು ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡಬಹುದು, ಮಣ್ಣಿನ ಆರೋಗ್ಯವನ್ನ ನಾವು ಸುಧಾರಿಸಬಹುದು, ರೈತರ ಆದಾಯವನ್ನ ಹೆಚ್ಚು ಮಾಡಬಹುದು, ಒಟ್ಟಾರೆಯಾಗಿ ಕೃಷಿಯಲ್ಲಿ ಸುಸ್ಥಿರತೆಯನ್ನ ತರಬಹುದು. ಈ ತರದ ಒಂದು ಕೃಷಿಯ ವಿಧಾನಕ್ಕೆ ನಾವು ಸಮಗ್ರ ಕೃಷಿ ಅಂತೇಳಿ ಕರಿತೀವಿ. ಅಂದ್ರೆ ನಾವು ಮೊದಲಿಗೆ ಸಮಗ್ರ ಕೃಷಿ ಪದ್ಧತಿನೇ ಅನುಸರಿಸ್ತಾ ಇದ್ವಿ. ಹೌದು. ಆದ್ರೆ ಅನಿವಾರ್ಯ ಕಾರಣಗಳಿಂದ ಏಕಬೆಳೆ ಪದ್ಧತಿಗೆ ಬಂದ್ವಿ. ಹೌದು. ಆದ್ರೆ ಮತ್ತೆ ಇವತ್ತು ನಾವು ಸಮಗ್ರ ಕೃಷಿ, ಇವತ್ತು ಕೃಷಿಯಲ್ಲಿ ಸುಸ್ಥಿರತೆಯ ಸಮಸ್ಯೆ ನಮಗೆ ಇವತ್ತು ಎದುರಿಸ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಏನ್ ಮಾಡ್ಬೇಕಾಗಿದೆ, ವಾಪಸ್ ನಾವು ಸಮಗ್ರ ಕೃಷಿಯ ಕಡೆಗೆ ನಾವು ಹೋಗ್ಬೇಕಾಗಿದೆ, ಅನಿವಾರ್ಯತೆ ನಮಗೆ ಉಂಟಾಗಿದೆ ಅಂತ. ಅಂದ್ರೆ ಈ ಸಮಗ್ರ ಕೃಷಿ ಪದ್ಧತಿ ಅವಶ್ಯಕತೆ ಏನಿದೆ ಅಂತೀರಿ? ಇವತ್ತು ನಮಗೆ ಸಾಕಷ್ಟು ಕೃಷಿಯಲ್ಲಿ ನಾವು ಸಮಸ್ಯೆಗಳನ್ನು ಅನುಭವಿಸ್ತಾ, ಮುಂದೆ ಸಾಕಷ್ಟು ಸವಾಲುಗಳಿದೆ ಕೃಷಿಯಲ್ಲಿ ನಾವು. ಹೌದೌದು. ಆ ಎಲ್ಲ ಸವಾಲುಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಳೋ ಸಲುವಾಗಿ ನಮಗೆ ಸಮಗ್ರ ಕೃಷಿಯ ಅವಶ್ಯಕತೆ ಇದೆ. ಮೊಟ್ಟ ಮೊದಲನೇದಾಗಿ ಹೆಚ್ಚಾಗ್ತಾ ಇರ್ತಕ್ಕಂಥ ಜನಸಂಖ್ಯೆ. ಹೌದು. ಇವತ್ತು ನಾವು ನಮ್ಮ ದೇಶದಲ್ಲಿ ಸುಮಾರು 138 ಕೋಟಿ ಜನಸಂಖ್ಯೆ ಇದೆ. ಸೊ ಎಲ್ಲರಿಗೂ ಕೂಡ ನಾವು ಆಹಾರ ಭದ್ರತೆಯನ್ನು ಕೊಡಬೇಕು ಅಂತಂದ್ರೆ, ನಮಗೆ ಯಾವುದೋ ಒಂದು ಬೆಳೆ, ಏಕ ಬೆಳೆಯನ್ನು ನಾವು ಹೆಚ್ಚು ಪ್ರಮಾಣದಲ್ಲಿ ಭತ್ತನೋ ಗೋಧಿನೋ ಬೆಳೆಯೋದ್ರಿಂದ ನಮಗೆ ಈ ಆಹಾರ ಭದ್ರತೆ ಸಿಕ್ಕೋದಿಲ್ಲ. ಆ ಕಾರಣಕ್ಕಾಗಿ ಎಲ್ಲಾ ಜನಗಳಿಗೆ ನಾವು, ನಮ್ಮ ದೇಶದ ಎಲ್ಲಾ ಪ್ರಜೆಗಳಿಗೆ ನಾವು ಆಹಾರ ಭದ್ರತೆಯನ್ನು ಕೊಡಬೇಕು ಅಂತಂದ್ರೆ ನಮಗೆ ಸಮಗ್ರ ಕೃಷಿ ಬೇಕಾಗುತ್ತೆ. ಎರಡನೇದಾಗಿ ನಾವೀಗೇನು ಬೆಳೆ ಉತ್ಪಾದನೆಯನ್ನು ಮಾಡ್ತಿದ್ದೆ, ಹೊಸ ಹೊಸ ತಳಿಗಳನ್ನ, ನೂತನ ತಾಂತ್ರಿಕತೆಗಳನ್ನ ಎಲ್ಲವನ್ನು ಬೆಳೆಸಿ ಬಹುತೇಕ ಎಲ್ಲ ಬೆಳೆಗಳಲ್ಲೂ ಕೂಡ ನಾವಿವತ್ತು ಅದು ಮ್ಯಾಕ್ಸಿಮಮ್ ಏನು ಉತ್ಪಾದನೆ ಮಾಡಬಹುದು ಆ ಮಟ್ಟವನ್ನು ತಲುಪಿಟ್ಟಿದ್ದೇವೆ. ಅದಕ್ಕಿಂತ ಇನ್ನೂ ಹೆಚ್ಚು ಮಾಡಬೇಕು ಅಂತಂದ್ರೆ ನಮಗೆ ಬಹಳಷ್ಟು ಕಷ್ಟ ಇದೆ. ಈ ಸಂದರ್ಭದಲ್ಲಿ ನಮಗೆ ಸಮಗ್ರ ಕೃಷಿ ಬೇಕಾಗುತ್ತೆ. ನೀವು ಗಮನಿಸ್ತಾ ಇರಬಹುದು ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಸಾಕಷ್ಟು ವರದಿಗಳು ಬರ್ತಾ ಇದೆ ಅಪೌಷ್ಟಿಕತೆ ಬಗ್ಗೆ. ನಾವು ಎಲ್ಲೋ ಬೇರೆ ದೂರದ ದೇಶಗಳಲ್ಲಿ, ಹಿಂದುಳಿದ ದೇಶಗಳಲ್ಲಿ ಅಪೌಷ್ಟಿಕತೆ ಇತ್ತು ಅನ್ನೋದನ್ನ ನಾವು ಕೇಳ್ತಾ ಇದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸುತ್ತಮುತ್ತ ನಮ್ಮಲ್ಲೇ ಅದು ನಮಗೆ ಕಾಣಿಸ್ತಾ ಇದೆ. ನಗರವಾಸಿಗಳಲ್ಲಿ ಒಂದಷ್ಟು ತಿಳ್ಕೊಂಡಿದ್ದಾರೆ, ಅವರು ಉತ್ತಮ ಆದಾಯವನ್ನು ಪಡೆಯುತ್ತಿದ್ದಾರೆ, ಅವರದ್ದಾದರೂ ಪೋಷಕಾಂಶ ಭದ್ರತೆ, ಆಹಾರ ಭದ್ರತೆ ಇದೆ ಅಂತಂದ್ರೆ ನಗರವಾಸಿಗಳಲ್ಲೂ ಕೂಡ ಅದು ಇಲ್ಲ. ಅಂತಂದಾಗ ಗ್ರಾಮೀಣ ಪರಿಸರದಲ್ಲಿ ಇನ್ನೂ ಸಮಸ್ಯೆ ಇದೆ. ಆ ಕಾರಣಕ್ಕಾಗಿ ನಮಗೆ ಸಮಗ್ರ ಕೃಷಿ ಬೇಕು. ಅಂದ್ರೆ ಸಮಗ್ರ ಕೃಷಿ ನಮಗೆ ಪೌಷ್ಟಿಕ ಭದ್ರತೆಯನ್ನು ಒದಗಿಸುತ್ತೆ ಅಂತ ಹೇಳಿ. ಹೌದು, ಖಂಡಿತವಾಗಿ. ಆ ಕಾರಣಕ್ಕಾಗಿ ನಮಗೆ ಇವತ್ತು ಸಮಗ್ರ ಕೃಷಿ ಬೇಕಾಗಿದೆ. ಇನ್ನು ಈ ಪರಿಸರ ಮಾಲಿನ್ಯ, ನಾವು ಇವತ್ತೇನು ನೋಡ್ತಾ ಇದೀವಿ, ಜಾಗತಿಕ ತಾಪಮಾನದಲ್ಲಿ ಹೆಚ್ಚಾಗ್ತಾ ಇದೆ. ಹೌದು. ಈ ಒಂದು ಸಮಸ್ಯೆಗೂ ಕೂಡ ಇದೊಂದು ಪರಿಹಾರ ಆಗುತ್ತೆ. ಏನಾಗುತ್ತೆ, ಹೆಚ್ಚಿನ ಬೆಳೆಗಳು ಈ ತಾಪಮಾನ ಹೆಚ್ಚಾದಾಗೆ ಅವುಗಳ ಇಳುವರಿಯ ಮೇಲೆ ಒಂದು ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾವು ಬರೀ ಬೆಳೆಗಳನ್ನೇ ನೆಚ್ಚಿಕೊಳ್ಳದೆ ಅಥವಾ ಬೆಳೆಗಳಲ್ಲಿ ಸುಧಾರಣೆಯನ್ನು ಮಾಡಿ ಅದರ ಜೊತೆಯಲ್ಲಿ ಬೇರೆ ಬೇರೆ ಉಪಕಸಬುಗಳನ್ನು ಮಾಡಿಕೊಳ್ಳೋದ್ರಿಂದಲೂ ಕೂಡ ನಮಗೆ ಆ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ. ಆ ಕಾರಣಕ್ಕಾಗಿ ನಮಗೆ ಇವತ್ತು ಸಮಗ್ರ ಕೃಷಿಯ ಅವಶ್ಯಕತೆ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಕೃಷಿಗೆ ಇವತ್ತು ನಾವು ಒಂದು ಉದ್ಯಮದ ರೂಪವನ್ನು ಕೊಟ್ಟಿದ್ದೀವಿ. ಹೆಚ್ಚು ಹೆಚ್ಚು ಬೆಳಿಬೇಕು, ಹೆಚ್ಚು ಲಾಭವನ್ನು ತೆಗಿಬೇಕು ಅಂತಕ್ಕಂಥ ಒಂದು ಉದ್ದೇಶ ಇದೆ. ಸೊ ಇಂಥ ಸಂದರ್ಭದಲ್ಲಿ ಏನಾಗಿದೆ, ಈ ಸ್ವಾಭಾವಿಕ ಸಂಪನ್ಮೂಲಗಳ ತಳಹದಿ ದಿನೇ ದಿನೇ ಅವನತಿಯತ್ತ ಸಾಗ್ತಾ ಇದೆ. ಅದು ಅಂತರ್ಜಲ ಇರ್ಬೋದು, ಮಣ್ಣಿನ ಪೋಷಕಾಂಶ ಇರಬಹುದು, ಈ ಒಂದು ಒಟ್ಟಾರೆ ಸುಸ್ಥಿರ ಕೃಷಿ ಅಂತ ನಾವು ನೋಡಿದ್ರೆ ಇವತ್ತು ಅದು ಸಮಸ್ಯೆಯಲ್ಲಿದೆ. ಆ ಕಾರಣಕ್ಕಾಗಿ ನಮಗೆ ಇವತ್ತು ಸಮಗ್ರ ಕೃಷಿ ಅವಶ್ಯಕತೆ ಇದೆ. ಇನ್ನೂ ಒಂದು ಬಹಳ ಮುಖ್ಯವಾಗಿ ಅಥವಾ ಗಂಭೀರವಾದ ಒಂದು ವಿಚಾರ ಅಂತಂದ್ರೆ ರೈತರ ಸಾಲು ಸಾಲು ಆತ್ಮಹತ್ಯೆಗಳು. ಆ ಕಾರಣದಿಂದಾಗಿಯೂ ನಾವು ನೋಡಿದಾಗ ರೈತರಿಗೆ ನಾವು ಈ ಸಮಗ್ರ ಕೃಷಿ ಅವಶ್ಯಕತೆ ಖಂಡಿತ ಇದೆ. ಅಂದ್ರೆ ರೈತರು ಇವತ್ತು ಆದಾಯದ ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ, ಮುಖ್ಯವಾಗಿ ಸಾಲದ ಸುಳಿಗೂ ಕೂಡ ಸಿಕ್ಕಿದ್ದಾರೆ. ಹೌದು, ಅದರಿಂದ ಅವರು ಹೊರಗಡೆ ಬಂದು ಒಂದು ಸುಸ್ಥಿರವಾದ ಒಂದು ಬೇಸಾಯವನ್ನು ಮಾಡೋದಕ್ಕೆ ಮತ್ತು ನೆಮ್ಮದಿಯ ಜೀವನ ನಡೆಸೋದಕ್ಕೆ ಸಮಗ್ರ ಕೃಷಿ ಪದ್ಧತಿ ಒಂದು ರಾಮಬಾಣ ಅಂತ ಹೇಳ್ಬೋದು ನಾವು. ಖಂಡಿತವಾಗ. ಇನ್ನು ಮುಖ್ಯವಾಗಿ ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಒಂದು ಘಟಕಗಳ ಸಂಯೋಜನೆ ಇರುತ್ತೆ ಅಂತ ನಾವು ಕೇಳಿದೀವಿ. ಹೌದು, ಈ ಸಮಗ್ರ ಕೃಷಿ ಪದ್ಧತಿಯ ಮೂಲ ಘಟಕಗಳು ಯಾವ್ಯಾವು ಅಂತ ಒಂದು ಪರಿಚಯ ಮಾಡ್ಕೊಳ್ಳಿ. ಖಂಡಿತವಾಗಿ. ಈಗ ನಾನು ಆಗ್ಲೇ ಹೇಳ್ತಿದ್ದೆ, ನಮ್ಮ ರೈತರಿಗೆ ಇದು ಯಾವುದೋ ಹೊಸದಲ್ಲ ಅಂತ. ನಾವು ಒಂದು ವೈಜ್ಞಾನಿಕ ಚೌಕಟ್ಟನ್ನ ಕೊಟ್ಟು ಗುಂಪುಗಳನ್ನಾಗಿ ಮಾಡಿದೀವಿ, ಕೆಲವು ಘಟಕಗಳು ಗುಂಪುಗಳು ಆಗಿ ನಾವು ಮಾಡಿದೀವಿ. ಏನು ಅಂತಂದ್ರೆ, ಮೊದಲನೇದಾಗಿ ಬೆಳೆ ಪದ್ಧತಿ, ಅಂದ್ರೆ ರೈತ ತನ್ನ ಜಮೀನಲ್ಲಿ ಏನೇನು ಬೆಳೆಗಳನ್ನ ಬೆಳೀತಾ ಇದ್ದಾನೆ ಆ ಎಲ್ಲಾ ಬೆಳೆಗಳನ್ನು ಒಂದು ಗುಂಪಾಗಿ ಮಾಡ್ತೀವಿ, ಅದನ್ನ ಬೆಳೆ ಘಟಕಗಳು ಅಂತೇಳಿ ನಾವು ಕರಿತೀವಿ. ಬೆಳೆ ಗುಂಪು ಅನ್ಬಹುದು ಅನ್ಬಹುದು, ಅವೆಲ್ಲವನ್ನು ಸೇರಿಸಿ ಒಟ್ಟಿಗೆ ಬೆಳೆಗಳ ಗುಂಪು ಅಂತ ಕರಿಬಹುದು. ಇಲ್ಲಿ ಏನಾಗ್ತದೆ, ನಮಗೆ ರೈತ ಬೆಳೀತಕ್ಕಂತ ಬೆಳೆಯಲ್ಲಿ ಏನೇನು ಸುಧಾರಣೆಯನ್ನ ತರಬಹುದು, ಆ ರೈತನಿಗೆ ನಾವು ಹೆಚ್ಚು ಉತ್ಪಾದನೆಯನ್ನು ಮಾಡಲಿಕ್ಕೆ, ಅಂದ್ರೆ ಸುಸ್ಥಿರತೆಯನ್ನು ಸಾಧಿಸಿ ಹೆಚ್ಚು ಉತ್ಪಾದನೆಯನ್ನು ಮಾಡಲಿಕ್ಕೆ ಆ ಬೆಳೆಯಲ್ಲಿ ಏನೇನು ಸುಧಾರಣೆ ಮಾಡಬಹುದು. ಉದಾಹರಣೆಗೆ ಈ ಸಮಗ್ರ ಬೆಳೆ ಪದ್ಧತಿಗಳನ್ನ ಅಂತಂದ್ರೆ ಇಲ್ಲಿ ಒಂದೇ ಬೆಳೆಯಲ್ಲಿ ಏನೇನು ತಾಂತ್ರಿಕತೆಗಳನ್ನ ಬಳಸ್ತಾ ಇದ್ದಾರೆ, ವೈವಿಧ್ಯತೆ ಬಳಸ್ಕೋಬಹುದು. ಹಾ, ಸಾವಯವ ಗೊಬ್ಬರಗಳಿರಬಹುದು, ರಾಸಾಯನಿಕ ಗೊಬ್ಬರಗಳಿರಬಹುದು, ಲಘು ಪೋಷಕಾಂಶಗಳಿರಬಹುದು, ಜೈವಿಕ ಗೊಬ್ಬರಗಳಿರಬಹುದು, ಇದನ್ನೆಲ್ಲ ಒಂದೇ ಬೆಳೆಯಲ್ಲಿ ಏನೇನು ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದರ ಜೊತೆಯಲ್ಲಿ ಅಂತರ ಬೆಳೆಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆಯಾ, ಮಿಶ್ರ ಬೆಳೆ ಪದ್ಧತಿಯನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ, ಬೆಳೆ ಪರಿವರ್ತನೆಯನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ. ಸೊ ಈ ಎಲ್ಲಾ ಒಂದು ವಿಚಾರಗಳನ್ನು ಈ ಬೆಳೆ ಪದ್ಧತಿ ಅಡಿಯಲ್ಲಿ ನಾವು ವಿಶ್ಲೇಷಣೆ ಮಾಡಿ ಅದರಲ್ಲಿ ಏನೇನು ಸುಧಾರಣೆ ಮಾಡಬಹುದು ಅನ್ನೋದನ್ನ ವಿಚಾರ ಮಾಡಬೇಕಾಗುತ್ತೆ. ಇದು ಒಂದು. ಎರಡನೇದು ಈ ಹೈನುಗಾರಿಕೆಗೆ ಅಥವಾ ಪಶುಪಾಲನೆಗೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ ಹಸು ಸಾಕಾಣೆ ಇರಬಹುದು, ಆಡು ಸಾಕಾಣೆ ಇರಬಹುದು, ಕುರಿ ಸಾಕಾಣೆ ಇರಬಹುದು, ಮೊಲ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಈ ತರದ ಎಲ್ಲಾ ತರದ ಒಂದು ಉಪಕಸಬುಗಳನ್ನು ಒಂದು ಗುಂಪಾಗಿ ಮಾಡ್ತೀವಿ. ಇದು ಎರಡನೇ ಘಟಕ. ಅಂದ್ರೆ ಪಶುಪಾಲನೆ ಮತ್ತು ಹೈನುಗಾರಿಕೆ. ಪಶುಪಾಲನೆ ಮತ್ತು ಹೈನುಗಾರಿಕೆ ಅದೊಂದು ಒಂದು ಘಟಕ, ಮುಖ್ಯವಾದ ಒಂದು ಘಟಕ, ಮುಖ್ಯವಾದ ಘಟಕ ಅಂತ ಹೇಳ್ಬೋದು. ಇನ್ನು ಮೂರನೆಯದು ಬಂದರೆ ಈ ಕೃಷಿ ಅರಣ್ಯ ಅಥವಾ ಕೃಷಿ ಮರಮುಟ್ಟು ಆಧಾರಿತ ಕೃಷಿ ಅಂತೇಳಿ ನಾವು ಕರಿತೀವಿ. ಸೊ ಇಲ್ಲಿ ಹಣ್ಣಿನ ಮರಗಳಿಗೆ ಹೆಚ್ಚಿನ ಒತ್ತನ್ನು ಕೊಡ್ತೀವಿ. ಇಲ್ಲಿ ನಾಟ ಸಿಕ್ತಕ್ಕಂತಹ ಮರಗಳು, ಉದಾಹರಣೆಗೆ ತೇಗ ಇರಬಹುದು, ಇನ್ನು ಬೇರೆ ಬಹು ಉಪಯೋಗಿ ಮರಗಳನ್ನ ನಾವಿಲ್ಲಿ ಬಳಸಬೇಕಾಗುತ್ತೆ. ಹಣ್ಣಿನ ಮರಗಳನ್ನು ಬಳಸ್ಕೋಬಹುದು, ಹಣ್ಣಿನ ಮರಗಳು, ಈ ನಾಟ ಸಿಕ್ತಕ್ಕಂತ ಮರಗಳು, ಆನಂತರ ಮೇವಾಗಿ ಬಳಸ್ತಕ್ಕಂತ, ಉದಾಹರಣೆಗೆ ಅಗಸೆ ಇರಬಹುದು, ಹೊಂಗೆ, ಗ್ಲೀರಿಸಿಡಿಯ, ಹೆಬ್ಬೆವು, ಈ ತರದ ಇರಬಹುದು, ಅಥವಾ ಕೆಲವು ಜೈವಿಕ ಕೀಟನಾಶಕ ಅಥವಾ ರೋಗಗಳನ್ನು ಹತೋಟಿ ಮಾಡ್ಲಿಕ್ಕೆ ನಾವು ಬಳಸ್ತಕ್ಕಂತ ಬೇವು ಆಧಾರಿತ ಕೆಲವು ಉತ್ಪನ್ನಗಳನ್ನು ಮಾಡ್ಲಿಕ್ಕೆ ಬೇವಿನ ಮರಗಳನ್ನು ಬಳಸ್ಕೋ. ಈ ರೀತಿಯಾಗಿ ಮರಗಳನ್ನ ಸೇರಿಸಿ ಒಂದು ಗುಂಪು ಮಾಡ್ತೀವಿ. ಇದನ್ನ ನಾವು ಕೃಷಿ ಅರಣ್ಯ ಅಥವಾ ಮರ ಮುಟ್ಟು ಆಧಾರಿತ ಕೃಷಿ ಅಂತೇಳಿ ಮೂರನೇ ಇನ್ನೊಂದು ಗುಂಪಾಗಿ ಮಾಡ್ತೀವಿ. ಮತ್ತೆ ಇದರಲ್ಲಿ ಜೈವಿಕ ಇಂಧನ ಮರಗಳ ಘಟಕನೂ ಬಹಳ ಮುಖ್ಯವಾದ. ಖಂಡಿತವಾಗಿ ಈ ಹೊಂಗೆ ಆಗ್ಬಹುದು, ಬೇವು ಆಗ್ಬಹುದು, ಹೌದು, ಆ ಬೀಜಗಳಿಂದ ಎಣ್ಣೆ ಏನು ತೆಗಿತೀವಿ ನಾವು, ಹೌದು, ಅದನ್ನ ನಮ್ಮ ಬಳಕೆಗೆ ಬಳಸ್ಕೋಬಹುದು. ಹೌದು, ಮತ್ತೆ ಜೈವಿಕ ಇಂಧನ ತಯಾರಿಕೆಗೂ ಇತ್ತೀಚೆಗೆ ಬಯೋಡೀಸೆಲ್ ಅಂತ ತಯಾರು ಮಾಡೋದಕ್ಕೂ ಬಳಸ್ಕೋಬಹುದು. ಹೌದು, ಅದರಿಂದ ಬರುವಂತ ಹಿಂಡಿಯನ್ನ ನಮ್ಮ ಕೃಷಿಗೆ ಬಳಸ್ಕೋಬಹುದು. ನಾವು ಜಮೀನಿಗೆ ಅದನ್ನ ಸಾವಯವ ಗೊಬ್ಬರವಾಗಿ ಬಳಸ್ಕೋಬಹುದು, ಹಸಿರಲೆ ಗೊಬ್ಬರವಾಗೂ ಆ ಮರಗಳ ಎಲೆಗಳನ್ನ ಬಳಸ್ಕೋಬಹುದು. ಅಂದ್ರೆ ಇಲ್ಲಿ ನಾವು ಮರಗಳನ್ನ ಹೇಗೆ ಆಯ್ಕೆ ಮಾಡ್ಕೋಬೇಕಂತಂದ್ರೆ ಬಹು ಉಪಯೋಗಿ ಮರಗಳಿರ್ಬೇಕು. ಸೊ ಹಾಗಾಗಿ ಅದು ಕೂಡ ನಮ್ಗೆ ಇಲ್ಲಿ ಬಹಳ ಮುಖ್ಯವಾಗಿ ಅನುಕೂಲ ಆಗುತ್ತೆ. ಇನ್ನು ಎಲ್ಲೆಲ್ಲಿ ಅವಕಾಶಗಳು ಇದೆಯೋ ಅಂತ ಸಂದರ್ಭದಲ್ಲಿ ಮೀನುಗಾರಿಕೆಗೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ಅದನ್ನು ಇನ್ನೊಂದು ಗುಂಪಾಗಿ ನಾವು ಮಾಡ್ಕೊಳ್ತೀವಿ. ಅಂದ್ರೆ ಎಲ್ಲೆಲ್ಲಿ ಸ್ವಲ್ಪ ಮಳೆ ಚೆನ್ನಾಗಿ ಬರುತ್ತೆ ಅಂತ, ಮಳೆ ಚೆನ್ನಾಗಿ ಬರುತ್ತೆ, ನೀರಿನ ಒಂದು ಆಶ್ರಯ ಇರುತ್ತೆ, ಎಲ್ಲಿ ಅವಕಾಶ ಇದೆ ಅಂತ ಸಂದರ್ಭಗಳಲ್ಲಿ ಅಂತ ಪ್ರದೇಶಗಳಲ್ಲಿ ಮೀನು ಮರಿಗಳನ್ನು ಉತ್ಪಾದನೆ ಮಾಡೋದು ಅಥವಾ ಮೀನು ಸಾಕಾಣಿಕೆಯನ್ನೇ ಮಾಡ್ತಕ್ಕಂಥದ್ದು, ಮೀನು ಮರಿಗಳನ್ನು ಉತ್ಪಾದನೆ ಮಾಡಿ ಸರಬರಾಜು ಮಾಡ್ತಕ್ಕಂಥದ್ದು, ಪ್ರಾನ್ ಸಾಕ್ತಕ್ಕಂಥದ್ದು, ಸೀಗಡಿಗಳು, ಸೀಗಡಿ ಸಾಕ್ತಕ್ಕಂಥದ್ದು. ಸೊ ಈ ತರದ ಎಲ್ಲಾ ಚಟುವಟಿಕೆಗಳನ್ನು ಸೇರಿಸಿ ಒಂದು ಗುಂಪು ಮೀನುಗಾರಿಕೆ, ಮೀನುಗಾರಿಕೆಗೆ ಸಂಬಂಧಪಟ್ಟ ಗುಂಪು. ಇನ್ನು ಇತರ ಕೆಲವು ಚಟುವಟಿಕೆಗಳನ್ನು ಕೂಡ ನಾವು ಈ ಸಮಗ್ರ ಕೃಷಿಯಲ್ಲಿ ನಾವು ಬಳಸ್ಕೋಬಹುದು ಮಾಡಬಹುದು. ಯಾವ್ಯಾವ ಅಂತೀರಿ ಅವು? ಉದಾಹರಣೆಗೆ ಕೈತೋಟ, ರೈತರ ಜಮೀನು ಅಥವಾ ಹಿತ್ತಲಿನಲ್ಲಿ ಜಾಗ ಇತ್ತು ಅಂತಂದ್ರೆ ಅಲ್ಲಿ ಕೈತೋಟ ಮಾಡ್ತಕ್ಕಂಥದ್ದು, ಜಮೀನಿನ ಒಂದು ಭಾಗದಲ್ಲಿ ಎರೆಗೊಬ್ಬರ ಕಾಂಪೋಸ್ಟ್ ಉತ್ಪಾದನೆ ಮಾಡ್ತಕ್ಕಂಥದ್ದು, ಕೊಟ್ಟಿಗೆ ಇಂಥವೆಲ್ಲ ಇರೋ ಸಂದರ್ಭದಲ್ಲಿ ಜೈವಿಕ ಅನಿಲವನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು, ಅಣಬೆ ಬೆಳೀತಕ್ಕಂಥದ್ದು, ರೇಷ್ಮೆ ಕೃಷಿ ಮಾಡ್ತಕ್ಕಂಥದ್ದು, ಜೇನು ಸಾಕ್ತಕ್ಕಂಥದ್ದು, ರೈತರಿಗೆ ಸಮಯಾವಕಾಶ ಇದ್ದು ಅವರಿಗೆ ಏನಾದರೂ ಒಂದು ಕೌಶಲ್ಯ ನಾವು ಸುಧಾರಿಸಿ ಒಂದು ಕೌಶಲ್ಯ ಕೊಡೋದಾದರೆ ಕಸಿ ಕಟ್ಟತಕ್ಕಂಥದ್ದು, ಈ ಥರದ್ದನ್ನೆಲ್ಲ ಕೆಲವು ಉಪಕಸಬುಗಳನ್ನು ರೈತರು ತಮ್ಮ ಬಿಡುವಿನ ಅವಧಿಯಲ್ಲಿ ಮಾಡಬೇಕಂಥದ್ದು. ಇವೆಲ್ಲವನ್ನೂ ಸೇರಿ ಒಂದು ಇತರ ಇನ್ನೊಂದಷ್ಟು ಉಪಕಸಬುಗಳಾಗಿ ನಾವು ಮಾಡ್ಕೋಬಹುದು. ಈ ಸಮಗ್ರ ಕೃಷಿಯಲ್ಲಿ ಎಲ್ಲಾ ಘಟಕಗಳನ್ನು ನಾನು ಇಲ್ಲಿ ಇದರ ಒಂದು ವಿವರಣೆ ಮಾಡುವಾಗ ಅದನ್ನು ಗುಂಪುಗಳಾಗಿ ಘಟಕಗಳಾಗಿ ನಾನು ವಿಭಾಗ ಮಾಡಿದ್ರು ಕೂಡ ಕೃಷಿಯಲ್ಲಿ ಇವೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾಗಿ ಇರಬೇಕು. ಸೊ ಇಂತಹ ಒಂದು ಕೃಷಿಯನ್ನು ನಾವು ಸಮಗ್ರ ಕೃಷಿ ಅಂತ ಹೇಳಿ ಕರಿತೀವಿ. ಇವೆಲ್ಲವೂ ಕೂಡ ಇದರ ಘಟಕಗಳಾಗ್ತವೆ. ಅಂದ್ರೆ ನಮ್ಮ ಕ್ಷೇತ್ರ ಪರಿಸ್ಥಿತಿಯಲ್ಲಿ ಈ ಘಟಕಗಳ ಒಂದು ಸಂಯೋಜನೆ ಕೂಡ ಬದಲಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಖಂಡಿತ, ಇದು ರೈತರಿಂದ ರೈತರಿಗೆ ಬದಲಾಗ್ತಾ ಹೋಗುತ್ತೆ. ನಾವು ಇಲ್ಲಿ ಏನ್ ಹೇಳ್ತಾ ಇದೀವಿ, ಬೆಳೆ ಪದ್ಧತಿ ಇರಬಹುದು, ಹೈನುಗಾರಿಕೆಯಲ್ಲಿ ಬೇರೆ ಬೇರೆ ಎಲ್ಲ ನಾವು ಏನ್ ಹೇಳ್ತಾ ಇದೀವಿ, ಇವೆಲ್ಲವನ್ನೂ ಮಾಡಬೇಕು. ಹಂಗಾದ್ರೆ ಮಾತ್ರ ಸಮಗ್ರ ಕೃಷಿ ಪದ್ಧತಿ ಅಂತಲ್ಲ, ಅಂದ್ರೆ ರೈತರ ಒಂದು ಸಂಪನ್ಮೂಲಗಳಿಗೆ ಅನುಗುಣವಾಗಿ ಮಾಡ್ತಾರೆ. ಅವರ ಹತ್ರ ಏನು ಸಂಪನ್ಮೂಲಗಳಿದೆ, ಅವರ ಅವಶ್ಯಕತೆಗಳು ಏನಿದೆ, ಅವ್ರಿಗೆ ಏನು ಆಸಕ್ತಿ ಇದೆ, ಅದನ್ನ ನಾವು ವಿನ್ಯಾಸ ಮಾಡಿಕೊಡ್ಬೇಕಾಗತ್ತೆ. ಈಗ ಮುಖ್ಯವಾಗಿ ತಾವು ವಿವಿಧ ಮೂಲ ಘಟಕಗಳನ್ನು ಹೇಳಿದ್ರಿ. ಹೌದು, ಈಗ ಮುಖ್ಯವಾಗಿ ಬೆಳೆಗಳ ಒಂದು ಘಟಕ ಮುಖ್ಯವಾದಂಥದ್ದು. ಹೌದು. ಎರಡನೇದು ಹೈನುಗಾರಿಕೆ. ಹೌದು. ಮೂರನೇದು ಕೃಷಿ ಅರಣ್ಯ. ಇವನ್ನ ನಾವು ಮುಖ್ಯವಾದವು ಅಂತ ತಿಳ್ಕೊಂಡ್ರೆ ಈ ಘಟಕಗಳು ಒಂದಕ್ಕೊಂದು ಹೇಗೆ ಪೂರಕವಾಗಿರಬೇಕು ಅಂತೀರಿ? ಇಲ್ಲಿ ಒಂದು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೀನಿ. ಸಾಮಾನ್ಯವಾಗಿ ಒಬ್ಬ ರೈತ ಭತ್ತ ಬೆಳೀತಾ ಇದ್ದಾನೆ ಅಂತ ಅನ್ಕೊಳ್ಳೋಣ. ಭತ್ತ ಬೆಳೆದ ನಂತರ ದವಸ ಧಾನ್ಯ ಎಲ್ಲ ಬೇರ್ಪಡಿಸಿದ ನಂತರ ಉಳಿತಕ್ಕಂತ ಏನು ಭತ್ತದ ಹುಲ್ಲೇನಿದೆ ಅದನ್ನ ಸಮಗ್ರ ಕೃಷಿಯಲ್ಲಿ ಹೇಗೆ ಬಳಸ್ಕೋಬಹುದು ಅಂದ್ರೆ ಹಸುಗಳಿಗೆ ಅದನ್ನ ಮೇವಾಗಿ ಬಳಸ್ಕೊಳ್ಬಹುದು. ಒಂದು ಉದಾಹರಣೆಯಾಗಿ ಎಮ್ಮೆ ಅಥವಾ ಹಸುಗಳಿಗೆ ಮೇವಾಗಿ ಬಳಸ್ಕೊಳ್ಬಹುದು. ಅದರಿಂದ ಬಂದಂತಹ ಹಾಲು, ಹಾಲಿನ ಉತ್ಪನ್ನಗಳನ್ನ ಮುಖ್ಯ ಉತ್ಪನ್ನವಾಗಿ ನಾವು ಬಳಸ್ತೀವಿ. ಅಲ್ಲಿ ಬರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನ ಗಂಜಲ ಇರಬಹುದು, ಸಗಣಿ ಇರಬಹುದು, ಅದನ್ನ ನಾವು ಕಾಂಪೋಸ್ಟ್ ಮಾಡಲಿಕ್ಕೆ ಅಥವಾ ಎರೆಗೊಬ್ಬರ ಉತ್ಪಾದನೆ ಮಾಡಲಿಕ್ಕೆ ನಾವು ಅದನ್ನ ಬಳಸ್ಕೊಳ್ಬೇಕಾಗುತ್ತೆ. ಜೈವಿಕ ಅನಿಲವನ್ನು ಉತ್ಪಾದನೆ ಮಾಡ್ಕೋಬಹುದು, ಜೊತೆಗೆ ಜೈವಿಕ ಅನಿಲವನ್ನು ಕೂಡ ಉತ್ಪಾದನೆ ಮಾಡ್ಕೊಳ್ಬಹುದು. ಅಲ್ಲಿ ಬಂದಂತಹ ಈ ಬಗ್ಗಡ ಇರಬಹುದು ಅಥವಾ ಕಾಂಪೋಸ್ಟ್ ಎರೆಗೊಬ್ಬರ ಏನಿದೆ ಇದನ್ನ ಮತ್ತೆ ಒಂದ್ಸಗಿ ಭೂಮಿಯಲ್ಲಿ ಅದನ್ನ ಕಚ್ಚಾ ವಸ್ತುವಾಗಿ ಅದನ್ನು ಬಳಸೋದ್ರಿಂದ ಏನಾಗುತ್ತೆ, ಇಲ್ಲಿ ಸಂಪನ್ಮೂಲಗಳು ಯಾವುದೇ ಕಾರಣಕ್ಕೂ ಇಲ್ಲಿ ನಮಗೆ ಇಲ್ಲಿ ನಷ್ಟ ಆಗೋದಿಲ್ಲ. ಎಲ್ಲವೂ ಕೂಡ ಒಂದು ಚಕ್ರೀಯ ರೂಪದಲ್ಲಿ ನಾವು ಎಲ್ಲ ಸಂಪನ್ಮೂಲಗಳನ್ನ ಬಳಸ್ತಾ ಇದೀವಿ. ಪುನರ್ಬಳಕೆ ಆಗ್ತದೆ. ಇದು ಒಂದು ಉದಾಹರಣೆ. ಈ ರೀತಿಯಾಗಿ ರೈತರ ಒಂದೊಂದು ಸಂದರ್ಭಗಳು, ಸನ್ನಿವೇಶಗಳು ವ್ಯತ್ಯಾಸ ಆದ ಹಾಗೆ ಆಯಾ ರೈತರಿಗೆ ನಾವು ಒಂದೊಂದು ರೀತಿಯ ಸಮಗ್ರ ಕೃಷಿಯ ಒಂದು ವಿನ್ಯಾಸವನ್ನ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ಇಲ್ಲಿ ಈ ಘಟಕಗಳು ಒಂದಕ್ಕೊಂದು ಲಿಂಕ್ ಇರಬೇಕು, ಪೂರಕವಾಗಿರಬೇಕು. ನಮಗೆ ಪೂರಕವಾಗಿದ್ದೇ ಇರ್ತವೆ ಅವು. ಪೂರಕವಾಗಿ ನಮ್ಮ ಕೃಷಿ ಇದರಲ್ಲಿ ನೋಡ್ಕೊಂಡ್ರೆ ಹೌದು, ಅವು ಒಂದಕ್ಕೊಂದು ಪೂರಕವಾಗಿದ್ದೇ ಇರ್ತವೆ. ಆದ್ರೆ ಇತ್ತೀಚಿನ ದಿನದಲ್ಲಿ ಏನಾಗ್ತಿದೆ, ಈ ಪೂರಕವಾಗಿರ್ತಕ್ಕಂತ ಈ ಘಟಕಗಳನ್ನ ಕೆಲವಾರನ್ನ ಕೈಬಿಡಲಾಗ್ತಿದೆ. ಕಾರಣ ರೈತರ ಕೆಲವು ಅನೇಕ ಅವರದೇ ಆದ ಸಮಸ್ಯೆಗಳಿರ್ತವೆ. ಬಟ್ ನಾವು ಇದು ಕೃಷಿ ವ್ಯವಸ್ಥೆ ಅನ್ನೋದು ಸುಸ್ಥಿರವಾಗಿರಬೇಕು, ಮುಂದಿನ ದಿನಗಳಲ್ಲೂ ಕೂಡ ನಾವು ಇಷ್ಟೇ ಆದಾಯ, ಇಷ್ಟೇ ಗುಣಮಟ್ಟವನ್ನ, ಇಷ್ಟೇ ಸಂಪನ್ಮೂಲಗಳನ್ನ ನಾವು ಸಂರಕ್ಷಣೆ ಮಾಡಬೇಕು ಅಂತಂದ್ರೆ ಮತ್ತೆ ನಾವು ಎಲ್ಲಾ ಘಟಕಗಳನ್ನ ಮರು ಜೋಡಿಸಬೇಕಾಗಿದೆ. ಹೌದು. ಇವತ್ತು ಏನಂದ್ರೆ ಬರೀ ಕೃಷಿನೇ ಅನುಸರಿಸುವಾಗ ಇವತ್ತು ಪಶುಪಾಲನೆ ಕಡಿಮೆ ಆಗ್ಬಿಟ್ಟಿದೆ. ಹೌದು. ನಮ್ಮ ಕೃಷಿ ಯಂತ್ರೋಪಕರಣಗಳನ್ನ ಬಳಸ್ಕೊಂಡು ಹೌದು ಅವುಗಳಿಂದಲೇ ಎಲ್ಲಾ ಕೃಷಿ ಕೆಲಸಗಳ ಕಡೆಗೆ ನಾವು ಗಮನ ಕೊಡ್ತಾ ಇದ್ದೀವಿ. ಕೊಟ್ಟಿಗೆ ಗೊಬ್ಬರ ಬೇಕು ಅಂದ್ರೆ ಸಿಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಇರೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆನೂ ಕೂಡ ಇವತ್ತು ಕಡಿಮೆ ಆಗ್ತಾ ಇದೆ. ಅದಕ್ಕೆ ಬೇರೆ ಆಲ್ಟರ್ನೇಟ್ ಇನ್ನೊಂದು ನಾವು ಹೇಳಕ್ ಆಗೋದೇ ಇಲ್ಲ, ಪರ್ಯಾಯ ಅಂತ ಇಲ್ಲ. ಅದಕ್ಕೆ ನಾವು ಬೇಕಾದಷ್ಟು ಹಸಿರೆಲೆ ಗೊಬ್ಬರ ಮಾಡಿ ಮತ್ತೊಂದು ಬೇಕಾದಷ್ಟು ನಾವು ಹೇಳಿದ್ರು ಕೂಡ ಕೊಟ್ಟಿಗೆ ಗೊಬ್ಬರ ಕೊಟ್ಟಂತಹ ಒಂದು ಪೋಷಕಾಂಶವನ್ನ ಅದು ನಿರ್ಮಾಣ ಮಾಡ್ತಕ್ಕಂತ ಒಂದು ವಾತಾವರಣ ಬೇರೆ ಇಲ್ಲ. ಅಂದ್ರೆ ಪಶುಪಾಲನೆ ನಾವು ಮಾಡ್ಕೋಬೇಕಾಗುತ್ತೆ. ಹೈನುಗಾರಿಕೆನು ಬಹಳ ಒಳ್ಳೇದು. ಕುರಿ ಮೇಕೆ ಸಾಕಾಣಿಕೆ ಇವನ್ನೆಲ್ಲ ಕೂಡ ಪೂರಕವಾಗಿ ಮಾಡ್ಕೋಬಹುದು ಅಂತ ನಾವು ಹೇಳಬಹುದು. ಅಂದ್ರೆ ಈ ಸಮಗ್ರ ಕೃಷಿ ಪದ್ಧತಿಯ ಉದ್ದೇಶಗಳು ಏನೇನು ಅಂತ ಸ್ವಲ್ಪ ಸರಳವಾಗಿ ಹೇಳ್ತೀರಾ? ಸರಳವಾಗಿ ಹೇಳೋದಾದ್ರೆ ಒಂದು ನಾಲ್ಕು ನಾವು ಉದ್ದೇಶಗಳನ್ನು ನಾವು ಇಲ್ಲಿ ಪಟ್ಟಿ ಮಾಡಬಹುದು. ಮೊದಲನೇದು, ಇಲ್ಲೇನು ಉಪಕಸಬುಗಳು ಅಂತ ನಾವು ಮಾತಾಡ್ತಿದ್ದೀವಿ ಬೆಳೆಗಳ ಜೊತೆಯಲ್ಲಿ, ಈ ಎಲ್ಲಾ ಉಪಕಸಬುಗಳ ಇಳುವರಿಯನ್ನ ಉತ್ಪಾದನೆಯನ್ನ ಹೆಚ್ಚಳ ಮಾಡೋದು ಮೊದಲ ಉದ್ದೇಶ. ಎರಡನೆಯದು, ಸ್ವಾಭಾವಿಕ ಸಂಪನ್ಮೂಲಗಳು ಏನು ಈ ಕೃಷಿ ಪರಿಸರದಲ್ಲಿ ಇದ್ದಾವೆ, ಈ ಕೃಷಿ ಪರಿಸರದಲ್ಲಿ ಇರ್ತಕ್ಕಂತ ಸ್ವಾಭಾವಿಕ ಸಂಪನ್ಮೂಲಗಳ ಒಂದು ಪುನರುಜ್ಜೀವನ ಆಗಬೇಕಾಗಿದೆ, ಅದರ ಸಂರಕ್ಷಣೆ ಆಗಬೇಕಾಗಿದೆ. ಹೌದು. ಅದು ಎರಡನೆಯ ಮುಖ್ಯ ಅಂದ್ರೆ ಪುನರುಜ್ಜೀವನ ಆದರೆ ನಮಗೆ ಅದರ ಸದ್ಬಳಕೆಗೆ ಅನುಕೂಲ ಆಗುತ್ತೆ. ಹೌದು. ಇನ್ನು ಮೂರನೇ ಒಂದು ಉದ್ದೇಶ ಅಂತಂದ್ರೆ ಕೀಟ ಮತ್ತು ರೋಗಗಳ ಉಲ್ಬಣವನ್ನ ನಾವು ತಡಿಬೇಕು. ಹೇಗೆ ಅಂತಂದ್ರೆ ಹಾನಿಕಾರಕ ರಾಸಾಯನಿಕ ವಸ್ತುಗಳನ್ನ ಬಳಕೆಯನ್ನ ಕಡಿಮೆ ಮಾಡಿ ಹೆಚ್ಚು ಹೆಚ್ಚು ನಾವು ಸಾವಯವ ಮೂಲದ ವಸ್ತುಗಳನ್ನು ಬಳಸಿಕೊಂಡು ನಾವು ಜೈವಿಕ ಮೂಲದ ವಸ್ತುಗಳನ್ನು ಬಳಸಿಕೊಂಡು ನಾವು ಈ ಕೀಟ ಮತ್ತು ರೋಗಗಳ ಉಲ್ಬಣವನ್ನು ತಡೆಯಬೇಕು. ಇದರಿಂದ ಪರಿಸರ ಮಾಲಿನ್ಯವನ್ನು ನಾವು ತಡೆಗಟ್ಟಬೇಕು. ಈ ಉದ್ದೇಶಗಳಿಂದಾಗಿ ನಾವು ಸಮಗ್ರ ಕೃಷಿಯನ್ನು ಮಾಡಬೇಕಾಗುತ್ತೆ. ತಾವು ಏನು ಈ ಬೆಳೆ ಪದ್ಧತಿ ಒಂದು ಸಂದರ್ಭದಲ್ಲಿ ಹೇಳಿದ್ರಿ, ವಿಶೇಷವಾಗಿ ಅಂತರ ಬೆಳೆ ಪದ್ಧತಿ, ಮಿಶ್ರ ಬೆಳೆ ಪದ್ಧತಿ, ಬೆಳೆ ಪರಿವರ್ತನೆ, ಇವುಗಳನ್ನೆಲ್ಲ ಅಳವಡಿಸ್ಕೊಳ್ಳೋದ್ರಿಂದ ಮುಖ್ಯವಾಗಿ ಕೀಟ ಮತ್ತು ರೋಗಗಳ ಒಂದು ಹಾವಳಿಯನ್ನು ಕೂಡ ನಾವು ತಡೆಗಟ್ಟಬಹುದು ಅಂತ ನಾವು ಹೇಳಬಹುದು. ಇನ್ನು ಮುಖ್ಯವಾಗಿ ಈ ಸಮಗ್ರ ಕೃಷಿ ಪದ್ಧತಿ ಯಾವ ಒಂದು ತತ್ವದ ಆಧಾರದ ಮೇಲೆ ಅವಲಂಬಿತವಾಗಿರುತ್ತೆ, ಅವುಗಳನ್ನು ಯಾವ ಒಂದು ತತ್ವಗಳ ಆಧಾರದ ಮೇಲೆ ನಾವು ಮಾಡ್ಕೋಬೇಕು ಅಂತೀರಿ? ಓಕೆ, ಇಲ್ಲೂ ಕೂಡ ನಾವು ಕೆಲವಷ್ಟು ತತ್ವಗಳನ್ನು ನಾವು ಪಟ್ಟಿ ಮಾಡಬಹುದು. ಮೊದಲನೇದಾಗಿ ಏನು ಉಪಕಸುಬುಗಳು ಅಂತ ಏನು ಹೇಳಿದ್ವಿ, ಉದಾಹರಣೆಗೆ ಬೆಳೆಗಳಿರಬಹುದು, ಹೈನುಗಾರಿಕೆ ಇರಬಹುದು, ಅಥವಾ ನೀವು ಜೈವಿಕ ಅನಿಲ ಅಂತ ತಗೊಂಡ್ರು, ಎಲ್ಲರಲ್ಲೂ ಕೂಡ ತ್ಯಾಜ್ಯ ವಸ್ತುಗಳು ಯಥೇಚ್ಛವಾಗಿ ನಮಗೆ ದೊರೆಯುತ್ತವೆ. ಈ ಎಲ್ಲಾ ತ್ಯಾಜ್ಯ ವಸ್ತುಗಳನ್ನ ಮರುಬಳಕೆ ಮಾಡಬೇಕು, ಇದು ಸಮಗ್ರ ಕೃಷಿಯ ಮೂಲ ತತ್ವ. ಎರಡನೇದು ಉತ್ಪಾದನಾ ವೆಚ್ಚವನ್ನು ತಗ್ಗಿಸಬೇಕು. ಕಾರಣ ಏನಾಗುತ್ತೆ, ನಮಗೆ ತ್ಯಾಜ್ಯ ವಸ್ತುಗಳನ್ನೇ ನಾವು ಕಚ್ಚಾ ವಸ್ತುಗಳಾಗಿ ಬಳಸಲಿಕ್ಕೆ ಸಾಧ್ಯವಾದಾಗ ನಾವು ಉತ್ಪಾದನಾ ವೆಚ್ಚವನ್ನು ಸಹ ನಾವು ಗಣನೀಯವಾಗಿ ತಕ್ಕ ಮಟ್ಟಿಗೆ ನಾವು ಕಡಿಮೆ ಮಾಡಬಹುದು. ಅಂದ್ರೆ ನಾವು ಹೊರಗಡೆಯಿಂದ ಕೊಂಡ್ಕೊಂಡು ಬರುವಂತ ಗೊಬ್ಬರಗಳ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಯಾವಾಗ ನಾವು ಹೆಚ್ಚು ಹೆಚ್ಚು ನಾವು ಈ ತ್ಯಾಜ್ಯ ವಸ್ತುಗಳನ್ನು ಮರುಬಳಕೆ ಮಾಡಲಿಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತೀವಿ, ಹೊರಗಡೆಯಿಂದ ನಾವು ಖರೀದಿ ಮಾಡಿಕೊಂಡು ತಗೊಂಡ್ ಬಂದು ಕಚ್ಚಾ ವಸ್ತುಗಳನ್ನು ಬಳಕೆ ಮಾಡೋದು ಕಡಿಮೆ ಆಗುತ್ತೆ, ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ. ಇನ್ನು ಹೇಳಬೇಕು ತತ್ವಗಳು ಅಂತಂದ್ರೆ, ಕೃಷಿಯಲ್ಲಿ ಉತ್ಪಾದಕತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಉತ್ಪಾದಕತೆ ಅಂತಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಎಷ್ಟನ್ನು ನಾವು ಉತ್ಪಾದನೆ ಮಾಡಿದ್ದೀವಿ, ಉತ್ಪಾದಕತೆ ಉತ್ಪಾದಕತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಆದಾಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಈ ಸಮಗ್ರ ಕೃಷಿಯ ತತ್ವ. ಜೊತೆಯಲ್ಲಿ ಕುಟುಂಬದ ಸದಸ್ಯರನ್ನು ಕೂಡ ನಾವು ಈ ಕೃಷಿಯಲ್ಲಿ ಬಳಸ್ಕೊಳ್ಬೇಕು, ಅಂದ್ರೆ ಅವ್ರಿಗೂ ಒಂದು ರೀತಿ ಕೆಲಸ ಸಿಕ್ಕಂಗಾಗತ್ತೆ. ಹೌದು, ಸೊ ಇವೆಲ್ಲವೂ ಕೂಡ ಈ ಸಮಗ್ರ ಕೃಷಿಯ ತತ್ವಗಳು. ಈ ತತ್ವಗಳ ಆಧಾರದಲ್ಲಿ ನಾವು ಮಾಡಿದ್ದೆ ಆದ್ರೆ ಖಂಡಿತ ಸಮಗ್ರ ಕೃಷಿಯಲ್ಲಿ ಯಶಸ್ಸನ್ನು ಸಾಧಿಸಬಹುದು. ಇನ್ನು ಸಮಗ್ರ ಕೃಷಿ ಪದ್ಧತಿಗಳನ್ನು ಅನುಸರಿಸೋದ್ರಿಂದ ನಮ್ಮ ರೈತರಿಗೆ ಆಗುವಂಥ ಅನುಕೂಲಗಳು ಯಾವ್ಯಾವು ಅಂತೀರಿ? ತುಂಬ ತುಂಬ ಪ್ರಯೋಜನಗಳಿದೆ. ಇದರಲ್ಲಿ ಮೊದಲನೇದಾಗಿ ಹೇಳಬೇಕಂತಂದ್ರೆ, ಪ್ರತಿಯೊಂದು ಉಪಕಸುಬಿನಲ್ಲೂ ಕೂಡ ರೈತರು ಏನು ಅವರಿಗೆ ಹೊಂದಾಣಿಕೆ ಆಗ್ತಕ್ಕಂಥ ಉಪಕಸುಬುಗಳನ್ನು ಅವರು ಪ್ರಾರಂಭ ಮಾಡ್ತಾರೆ, ಹೊಂದಿಸ್ಕೊಳ್ತಾರೆ, ಆ ಎಲ್ಲ ಉಪಕಸುಬುಗಳ ಇಳುವರಿ ಹೆಚ್ಚಾಗುತ್ತೆ, ಉತ್ಪಾದನೆ ಹೆಚ್ಚಾಗುತ್ತೆ. ಆನಂತರ ಈ ಒಂದೇ ಬೆಳೆ ಮಾಡ್ತಕ್ಕಂಥ ರೈತನಿಗೂ ಸಮಗ್ರ ಕೃಷಿ ಮಾಡ್ತಕ್ಕಂಥ ರೈತನಿಗೂ ಬಹಳ ಒಂದು ಮುಖ್ಯವಾದ ವ್ಯತ್ಯಾಸ ಏನಂದ್ರೆ, ಸಮಗ್ರ ಕೃಷಿ ಮಾಡ್ತಕ್ಕಂಥ ರೈತನಿಗೆ ವರ್ಷಪೂರ್ತಿ ಉದ್ಯೋಗದ ಅವಕಾಶ ಇದೆ. ಉದಾಹರಣೆಗೆ ಒಂದೇ ಬೆಳೆ ಮಾಡ್ತಾ ಇದ್ದಾರೆ ರೈತರು ಅಂತಂದ್ರೆ, ಕೆಲವು ಸಲ ಅವ್ರಿಗೂ ಕೂಡ ಆ ಸಮಸ್ಯೆ ಇರುತ್ತೆ, ಮಳೆ ಆಶ್ರಿತ ಪ್ರದೇಶದಲ್ಲಿ ಹೆಚ್ಚು ಮಳೆ ಇಲ್ಲದ ಕಾರಣಕ್ಕಾಗಿ ಅವ್ರು ಒಂದೇ ಬೆಳೆ ಮಾಡಬೇಕಾಗಿರುತ್ತೆ. ಸೊ ಆ ರೈತನಿಗೂ ಮತ್ತು ಈ ಸಮಗ್ರ ಕೃಷಿ ಮಾಡ್ತಕ್ಕಂಥ ರೈತನಿಗೂ, ಮೆಕ್ಕೆಜೋಳ ಮುಗಿದ ನಂತರ ಆ ಮಳೆಯಾಶ್ರಿತ ಪ್ರದೇಶದ ರೈತನಿಗೆ ಮುಂದಿನ ಮತ್ತೆ ಹಂಗಾಮಿಗೆ ಕೆಲಸ, ಅಲ್ಲಿ ತನಕ ಭೂಮಿ ಬೀಳ್ಬಿಡ್ಬೇಕು, ಅಲ್ಲಿ ತನಕ ಅವ್ರ ಗುಳೆ ಹೋಗ್ಬೇಕು, ಬೇರೆ ಬೇರೆ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಅದೇ ರೈತ ಸಮಗ್ರ ಕೃಷಿಗೆ ಒತ್ತು ಕೊಟ್ಟಿದ್ದಾದ್ರೆ ಅವರಿಗೆ ಕುರಿ ಸಾಕಾಣಿಕೆ, ಅವರಿಗೆ ಹೊಂದಾಣಿಕೆ ಆಗ್ತಕ್ಕಂಥ ಉಪಕಸಗಳು, ನಾವು ಎಲ್ಲದನ್ನು ಮಾಡಿ ಅಂತ ನಾವು ಯಾವ ರೈತರಿಗೂ ಕೂಡ ಇಲ್ಲಿ ನಾವು ಯಾವುದೇ ತರದ ನಿಯಮ, ಅವ್ರ ಅನುಕೂಲಕ್ಕಾಗಿ ಅವ್ರ ಸಂಪನ್ಮೂಲಗಳಿಗೆ ಅನುಗುಣವಾಗಿ ಅವ್ರು ಮಾಡ್ಕೊಂಡಿದ್ದಾರೆ, ವರ್ಷಪೂರ್ತಿ ಕೆಲಸ ಇರುತ್ತೆ, ಅದು ಸಮಗ್ರ ಕೃಷಿಯ ವೈಶಿಷ್ಟ್ಯ ಅನುಕೂಲ. ಹೌದು, ಮತ್ತೆ ಇಲ್ಲಿ ಮರುಬಳಕೆ ಆಗುತ್ತೆ, ಇಲ್ಲಿ ಯಾವುದು ಕೂಡ ನಾವು ವ್ಯರ್ಥ ಅಂತೇಳಿ ನಾವು ಬಿಡೋದಿಲ್ಲ, ಎಲ್ಲವನ್ನು ಕೂಡ ನಾವು ಇಲ್ಲಿ ಮರು ಬಳಸ್ತಾ ಇದ್ದೀವಿ. ಸೊ ಹಂಗಾಗಿ ತ್ಯಾಜ್ಯ ವಸ್ತುಗಳನ್ನ ಮರುಬಳಕೆ ಮಾಡೋದು ಇಲ್ಲಿ ನಮ್ಗೆ ಆಗ್ತಕ್ಕಂಥ ಇನ್ನೊಂದು ಸಿಗ್ತಕ್ಕಂಥ ಅನುಕೂಲ. ಇನ್ನು ನಾವು ಕಚ್ಚಾ ವಸ್ತುಗಳನ್ನ ಹೊರಗಿನಿಂದ ರಾಸಾಯನಿಕ, ಅದರಲ್ಲೂ ರಾಸಾಯನಿಕ ವಸ್ತುಗಳನ್ನ ಖರೀದಿ ಮಾಡಿ ತರದೇ ಇರೋದ್ರಿಂದ ಪರಿಸರ ಮಾಲಿನ್ಯ ಕೂಡ ಕಡಿಮೆ ಆಗುತ್ತೆ, ಉತ್ಪಾದನಾ ವೆಚ್ಚ ಕೂಡ ಇಲ್ಲಿ ನಮಗೆ ಕಡಿಮೆ ಆಗುತ್ತೆ. ಇನ್ನು ಬಹಳ ಮುಖ್ಯವಾದ ಅಂತಂದ್ರೆ ಇಲ್ಲಿ ಬೆಳೆ ವೈಫಲ್ಯ, ಏನಾದರೂ ರೋಗ ರುಜಿನಗಳು ಮಳೆಯಿಂದನೋ ಅಥವಾ ಮಾರುಕಟ್ಟೆಯಲ್ಲಿ ಬೆಲೆ ಸಿಗದೇನೋ ಬೇರೆ ಏನೋ ಕಾರಣಕ್ಕಾಗಿ ಬೆಳೆ ವೈಫಲ್ಯ ಆಯ್ತು ಅಂತಂದ್ರೆ, ಅಂತಹ ಅಪಾಯದಿಂದ ಇಲ್ಲಿ ಸಮಗ್ರ ಕೃಷಿಯಲ್ಲಿ ವಿಮೆ ಇದ್ದಾಗೆ ಬೇರೆ ಉಪಕಸುಬುಗಳು ಕೈ ಹಿಡಿತವೆ. ಹೌದೌದು, ಒಂದು ಬೆಂಬಲಕ್ಕೆ ನಿಲ್ತವೆ ನಿಲ್ತವೆ, ಅದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಇರ್ತಕ್ಕಂಥ ಅನುಕೂಲ ಅನುಕೂಲ. ಆನಂತರ ಇಲ್ಲಿ ನೈಸರ್ಗಿಕ ಮತ್ತು ಪರಿಸರ ಸ್ನೇಹಿ ವಿಧಾನದಿಂದ ನಾವು ಕಳೆಗಳನ್ನ, ಕೀಟಗಳನ್ನ, ರೋಗಗಳನ್ನ ಹತೋಟಿ ಮಾಡ್ತೀವಿ. ನಾನು ಆಗ್ಲೇ ಹೇಳಿದಾಗ ಉತ್ಪಾದನಾ ವೆಚ್ಚ ಕೂಡ ಇಲ್ಲಿ ಕಡಿಮೆ ಆಗುತ್ತೆ, ಪರಿಸರ ಮಾಲಿನ್ಯ ಕೂಡ ಇಲ್ಲಿ ಕಡಿಮೆ ಆಗುತ್ತೆ. ಇನ್ನು ಈ ಸಮಗ್ರ ಕೃಷಿಯಲ್ಲಿ ಕೈತೋಟ ಮಾಡೋದ್ರಿಂದ ಬಹಳಷ್ಟು ಲಾಭ ಇದೆ ರೈತನಿಗೆ. ಏನು ಅಂತಂದ್ರೆ, ರೈತನ ಕುಟುಂಬಕ್ಕೆ ಪೌಷ್ಟಿಕಾಂಶ ಭರಿತ ಹಸಿರು ಸೊಪ್ಪು ತರಕಾರಿಗಳು ಸಿಕ್ಕೋದ್ರಿಂದ ಅವರ ಒಂದು ಆರೋಗ್ಯ ಸುಧಾರಿಸುತ್ತೆ, ಅಪೌಷ್ಟಿಕತೆ ಸಮಸ್ಯೆಯನ್ನು ನೀಗಿಸಬಹುದು, ನಾವು ನೀಗಿಸಬಹುದು. ಸೊ ಇದೆಲ್ಲರ ಜೊತೆಯಲ್ಲಿ ರೈತರಿಗೆ ಹೊಸ ಹೊಸ ತಂತ್ರಜ್ಞಾನಗಳನ್ನು, ಹೊಸ ಈಗ ಉದಾಹರಣೆಗೆ ಒಬ್ಬ ರೈತ ಜೇನು ಕೃಷಿ ಮಾಡಬೇಕು ಅಂತ ಮುಂದೆ ಬಂದ ಅಂತಂದ್ರೆ ಆಸಕ್ತಿ ಇತ್ತು ಅಂತಂದ್ರೆ ಜೇನು ಕೃಷಿಗೆ ಸಂಬಂಧಪಟ್ಟಂತಹ ಕೌಶಲ್ಯಗಳನ್ನ ಅದಕ್ಕೆ ಸಂಬಂಧಪಟ್ಟ ಎಷ್ಟೋ ವಿಚಾರಗಳನ್ನ ಕಲಿಬಹುದು. ಸೊ ಅದು ಹೊಸ ಹೊಸ ಕಲಿಕೆಗೆ ಅವಕಾಶ ಇದೆ. ಇದು ಸಮಗ್ರ ಕೃಷಿಯಲ್ಲಿ ಇರ್ತಕ್ಕಂತ ಇನ್ನೊಂದು ಅನುಕೂಲ. ಒಟ್ಟಾರೆಯಾಗಿ ಈ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಳ್ಳೋದ್ರಿಂದ ರೈತರ ಜೀವನ ಶೈಲಿಯಲ್ಲಿ ಸುಧಾರಣೆ ಬರೋದ್ರ ಜೊತೆಯಲ್ಲಿ ಕೃಷಿಯಲ್ಲಿ ನಾವು ಸುಸ್ಥಿರತೆಯನ್ನ ಸಾಧಿಸಬಹುದು. ಇದಿಷ್ಟು ಕೂಡ ಸಮಗ್ರ ಕೃಷಿಯಲ್ಲಿ ಕಂಡು ಬರ್ತಕ್ಕಂಥ ಅನುಕೂಲಗಳು. ಅನುಕೂಲಗಳು ಇನ್ನು ಮುಖ್ಯವಾಗಿ ಈ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಏನಾದರೂ ತೊಡಕುಗಳೇನಾದರೂ ಇದಾವೆಯೇ? ಕೆಲವು ತೊಡಕುಗಳು ಕೂಡ ಇದ್ದಾವೆ. ನಾವು ಒಂದಷ್ಟು ಹೇಳಿದಷ್ಟು ಸುಲಭವಾಗಿ ರೈತರು ಸಮಗ್ರ ಕೃಷಿಯಲ್ಲಿ ಯಶಸ್ಸು ಕಂಡುಕೊಳ್ಳೋದು ಕೆಲವು ಸಲ ಕಷ್ಟ ಆಗುತ್ತೆ. ಇದಕ್ಕೆ ಕೆಲವು ಕಾರಣಗಳು ಅಂತಂದ್ರೆ, ಸುಸ್ಥಿರ ಕೃಷಿ ಅಂದರೆ ಏನು, ಸುಸ್ಥಿರ ಕೃಷಿ ಯಾಕೆ ಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಮೂಲ ಕಲ್ಪನೆ ಕೆಲವು ರೈತರಲ್ಲಿ ಇರಲಿಕ್ಕಿಲ್ಲ. ಅಥವಾ ಅವರಿಗೆ ಸಮಯದ ಅಭಾವನೋ ಅಥವಾ ಬೇರೆ ಇದಕ್ಕಿಂತಲೂ ಇನ್ಯಾವುದೋ ಒಂದು ಉದ್ಯಮ ಇನ್ನೊಂದು ಅವರಿಗೆ ಆಸಕ್ತಿ ಬಂದು ಅವರು ಈ ತೊಡಗಿಸ್ಕೊಳ್ಳದೆ ಹೋದಾಗ ಸಮಗ್ರ ಕೃಷಿಯಲ್ಲಿ ಅವರು ಯಶಸ್ಸು ಸಿಗದೆ ಹೋಗಬಹುದು ಆ ರೈತರಿಗೆ. ಇನ್ನು ಈ ಸಮಗ್ರ ಕೃಷಿ ಅಂತಕ್ಕಂಥದ್ದು ಹೇಗೆ ಅಂದ್ರೆ, ಒಬ್ಬೊಬ್ಬ ರೈತರಿಂದ ಇನ್ನೊಬ್ಬ ರೈತರಿಗೆ ಇದು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ನಾವು ಒಬ್ಬರಿಗೆ ಹೇಳದಂತಹ ಸಮಗ್ರ ಕೃಷಿ ಘಟಕಗಳನ್ನೇ ಇನ್ನೊಬ್ಬರು ಎಲ್ಲರಿಗೂ ತಗೊಳ್ಳಿ ಅಂತ ಹೇಳಕ್ಕಾಗಲ್ಲ, ಆಗೋದಿಲ್ಲ. ಆ ರೈತರಿಗೆ ಇರುವಂತಹ ಸಂಪನ್ಮೂಲಗಳೇ ಬೇರೆ, ಅವ್ರಿಗೆ ಇರ್ತಕ್ಕಂಥ ಆಸಕ್ತಿ ಅಭಿರುಚಿ ಎಲ್ಲವೂ ಬೇರೆ, ಅವರ ಕೃಷಿ ಪರಿಸ್ಥಿತಿನೇ ಬೇರೆ ಬೇರೆ ಇದ್ದಾಗ ಅದು ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಸಮಗ್ರ ಕೃಷಿ ಅಂತಕ್ಕಂಥದ್ದು ಇದರ ತತ್ವಗಳು ಒಂದೇ ಆದರೂ ಇಲ್ಲಿ ಮಾಡ್ತಕ್ಕಂಥ ಪದ್ಧತಿಗಳು ಕೆಲವು ಒಂದೇ ಆಗಿ ಕಂಡರೂ ಕೂಡ ಅಲ್ಲಿ ವ್ಯತ್ಯಾಸ ಆಗುತ್ತೆ. ರೈತರಿಂದ ರೈತರಿಗೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಆ ಕಾರಣಕ್ಕಾಗಿ ಸಮಗ್ರ ಕೃಷಿಯಲ್ಲಿ ರೈತರು ಯಶಸ್ಸು ಕಂಡುಕೊಳ್ಳೋದು ಕೆಲವೊಮ್ಮೆ ತಡ ಆಗ್ಬಹುದು. ಇನ್ನು ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಅನುಕೂಲಗಳನ್ನ ಎಲ್ಲಾ ಪ್ರಕಟಣೆ ಎಲ್ಲಾ ಮಾಡಿದ್ರೂ ಕೂಡ ಅಷ್ಟು ಸುಲಭವಾಗಿ ಸಾಲಗಳು, ಅಷ್ಟು ಸುಲಭವಾಗಿ ಬೇಕಾದಂತ ಕಚ್ಚಾ ವಸ್ತುಗಳು ಸಮಯಕ್ಕೆ ಸರಿಯಾಗಿ ಕೆಲವೊಮ್ಮೆ ಸಿಗಲ್ಲ, ಸಿಗೋದಿಲ್ಲ. ಆ ಕಾರಣಕ್ಕಾಗಿ ಅವರ ರೈತ ಈಗ ಪಶುಪಾಲನೆ ಮಾಡಬೇಕು, ಅಣಬೆ ಬೇಸಾಯ ಮಾಡಬೇಕು, ಮತ್ತೊಂದು ಇನ್ನೊಂದು ಏನೋ ಒಂದು ಉಪಕಸುಬನ್ನ ಪ್ರಾರಂಭ ಮಾಡಬೇಕು ಅಂತಂದ್ರೆ ಸಕಾಲಕ್ಕೆ ಅದು ಪ್ರಾರಂಭ ಮಾಡ್ಲಿಕ್ಕೆ ಆಗದೆ ಇರಬಹುದು. ಅಂತ ಸಂದರ್ಭದಲ್ಲೂ ಕೂಡ ನಮಗೆ ಸಮಗ್ರ ಕೃಷಿಯಲ್ಲಿ ಯಶಸ್ಸು ಸ್ವಲ್ಪ ನಿಧಾನ ಆಗಬಹುದು. ಇನ್ನು ಇಷ್ಟೆಲ್ಲ ಉತ್ಪಾದನೆ ಮಾಡ್ತೀವಿ, ನಾವು ಹೇಳದಂತ ಎಲ್ಲಾ ತಂತ್ರಜ್ಞಾನಗಳನ್ನ ಮಾಡಿ ರೈತ ಉತ್ಪಾದನೆ ಮಾಡಿದ ನಂತರ ಅದಕ್ಕೆ ಸರಿಯಾದ ಶೇಖರಣಾ ವ್ಯವಸ್ಥೆ, ಅದಕ್ಕೆ ಸರಿಯಾದ ಮಾರುಕಟ್ಟೆ, ಸರಿಯಾದ ಬೆಲೆ ಸಿಗದೆ ಹೋದಾಗ ರೈತರು ನಿರಾಶೆ ಒಳಗಾಗ್ತಾರೆ. ಅಂತ ಸಂದರ್ಭದಲ್ಲೂ ಕೂಡ ಯಾಕೆ ಇಷ್ಟೆಲ್ಲ ನಾವು ಶ್ರಮ ಹಾಕಬೇಕು, ಮಾರುಕಟ್ಟೆನೆ ಇಲ್ಲದೆ ಇದ್ದಾಗ ಯಾಕೆ ಉತ್ಪಾದನೆ ಮಾಡಬೇಕು ಅಂತ ಮನಸ್ಸಿಗೆ ಬರುತ್ತದೆ ಅಂತ ಬಂದಾಗ ಅಂತ ಸಂದರ್ಭದಲ್ಲೂ ಕೂಡ ಸಮಗ್ರ ಕೃಷಿಗೆ ಹಿನ್ನೆಲೆ ತೊಡಕಾಗಬಹುದು. ಸೊ ಈ ಎಲ್ಲ ಕೆಲವು ಕಾರಣಗಳಿಂದಾಗಿ ಕೆಲವು ರೈತರು ಈ ಸಮಗ್ರ ಕೃಷಿಯನ್ನ ಮಾಡ್ಲಿಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ ಅಥವಾ ಯಶಸ್ಸು ಸಿಗುದು ಸ್ವಲ್ಪ. ಆದ್ರೆ ಅಳವಡಿಸಿಕೊಂಡ್ರು ಅಂತ ಎಲ್ಲಾ ರೈತರು ಸಾಕಷ್ಟು ಅನುಕೂಲವನ್ನ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಖಂಡಿತ, ಈ ಸಮಗ್ರ ಕೃಷಿಯನ್ನ ಅವರು ಮನಸ್ಸಿಟ್ಟು ಒಂದು ವೇಳೆ ಒಂದು ಸರಿಯಾದ ಮಾರ್ಗದರ್ಶನ ತಗೊಂಡು ಮನಸ್ಸಿಟ್ಟು ಅವ್ರು ಮಾಡಿದ್ದೆ ಆದ್ರೆ ಸಮಗ್ರ ಕೃಷಿಯಲ್ಲಿ ಅವರು ವೈಫಲ್ಯ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ಈ ಸಮಗ್ರ ಕೃಷಿಯ ವೈಶಿಷ್ಟ್ಯತೆ. ರೈತ ಬಾಂಧವರೇ, ತಮಗೆ ಈ ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಎಎಸ್ ಪವನ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9636399347. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9636399347. ತುಂಬ ಸಂತೋಷ ಡಾಕ್ಟರ್ ಪವನ್ ಅವರೇ, ತಾವಿದ್ದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ಸಾಕಷ್ಟು ಒಳ್ಳೆಯ ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿಗಳು ಮತ್ತು ಅನುಕೂಲ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಎಸ್ ಪವನ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ನೇಗಿಲ್ಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ. ಆತ್ಮೀಯ ಕೇಳುಗರೆ, ಇದೇ ಗುರುವಾರ ದಿನಾಂಕ 26ರಂದು ಸಂಜೆ 5:30 ಪ್ರಸಾರವಾಗಲಿರುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಸಾವಯವ ಕೃಷಿ ಮತ್ತು ಸಾವಯವ ಕೃಷಿಗೆ ಕೃಷಿ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು. ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಿ ಮಾಹಿತಿ ಮಾಡಿಕೊಡಲಿದ್ದಾರೆ. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237074777, 2237048, 2237499 STD ಕೋಡ್ 080. ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ. ಕೃಷಿರಂಗ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು.